ಕಳೆವು ದುಃಖದಿಂದ ವೃದ್ಧಾಪ್ಯ ರಕ್ಷಿತವಾಗುವ ಅನ್ನದಾತ ಸುರಕ್ಷಿತವಾಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹಮ್ ಬೋಲ್ ರಾ ತೆರೆ ಬೀಜು ಕಾ ಕುತಲಾ ಬೋಲ್ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ ಮತಲಬ್ ಬೈಠ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ठीक है भाई मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार खांसी या सांस की तकलीफ हो रही हो उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಬೆಳೆಗೆಯಲ್ಲಿ ಬರುವ ರೋಗ ಹಾಗೂ ಅವುಗಳ ನಿರ್ವಹಣೆ ಈ ವಿಷಯವಾಗಿ ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಶಾಂತ್ ಎ ಅವರೊಡನೆ ಸಂದರ್ಶನ. ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜಿಲ್ಲೆಯೊಳಗೆ ತೋಟಗಾರಿಕಾ ಬೆಳೆ ಆಗ್ಬೋದು ಅಥವಾ ಆಹಾರ ಧಾನ್ಯದ ಬೆಳೆ ಆಗ್ಬೋದು, ಇನ್ನೂ ಬೇರೆ ಬೆಳೆಗಳು ಕೂಡ ತರಕಾರಿ ಅಂಥವೆಲ್ಲವೂ ಕೂಡ ಆರ್ಥಿಕ ಬೆಳೆಗಳು, ಇದರಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಕೀಟಗಳು ಸದ್ಯಕ್ಕೆ ಯಾವುವು, ಅವುಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಪ್ರಶಾಂತ್ ಅವರೇ. ಸರ್ ನಮಸ್ತೆ. ಈಗ ಪ್ರಸ್ತುತವಾಗಿ ಈಗ ಬೆಳೆದು ನಿಂತಹ ಬೆಳೆಗಳಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಸೇರಿಸಿ ಯಾವ್ಯಾವ ಬೆಳೆ ನೀವು ಗುರುತಿಸ್ತೀರಿ, ಈಗ ಹೆಚ್ಚು ಕಡಿಮೆ ರೋಗ ಬರ್ತಾ ಇದೆ ಅಥವಾ ಬಂದಿದೆ ಅನ್ನುವಂಥದ್ದು? ನಮ್ಮ ಒಂದು ತೋಟಗಾರಿಕೆ ಬೆಳೆಗಳಿಗೆ ತಗೊಂಡ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ತೋಟಗಾರಿಕೆ ಜಿಲ್ಲೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ತೋಟಪಟ್ಟಿ ಬೆಳೆಗಳಲ್ಲಿ ಅಡಿಕೆ ಮೂಲತಃ ಅಡಿಕೆ ಆಧಾರಿತ ಒಂದು ತೋಟಗಾರಿಕೆ ಒಂದು ಪದ್ಧತಿಯನ್ನ ನಿರ್ವಹಿಸ್ತಾ ಬಂದಿದೆ. ಇದರಲ್ಲಿ ಬೆಳೀತಕ್ಕಂತ ಒಂದು ಬೆಳೆಗಳಂತಂದ್ರೆ ಕಾಳುಮೆಣಸು, ಜೊತೆಗೆ ಏಲಕ್ಕಿ, ನಂತರ ಅಡಿಕೆ ಬಹುಮುಖ್ಯವಾದ ಬೆಳೆಗಳು. ತದನಂತರ ಬರ್ತಕ್ಕಂತ ಒಂದು ಕೆಲವೊಂದು ಮೈನರ್ ಪ್ಲಾಂಟ್ಸ್ ಅಂತಂದ್ರೆ ಒಂದು ಕಡಿಮೆ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂತ ಒಂದು ಬೆಳೆಗಳಂತಂದ್ರೆ ಈ ಒಂದು ಜಾಯಿಕಾಯಿ. ತದನಂತರ ಇತ್ತೀಚಿನ ದಿನಗಳಲ್ಲಿ ಈ ಕೋಕೋ ಕೂಡ ಸಾಕಷ್ಟು ಪ್ರದೇಶನ ಆವರಿಸ್ಕೊಂತ ಬಂದಿದೆ. ಮತ್ತೆ ಈಗ ಮುಂಡಗೋಡು ಮತ್ತೆ ಈ ಬನವಾಸಿ ಅಂದ್ರೆ ಶಿರ್ಸಿ ಒಂದು ತಾಲೂಕಿನ ಒಂದು ಹೋಬಳಿ ಬನವಾಸಿಯಲ್ಲಿ ಈ ಶುಂಠಿ ಬೆಳೆಗಳನ್ನ ಸಾಕಷ್ಟು ಪ್ರದೇಶದಲ್ಲಿ ಪ್ರತಿ ವರ್ಷನೂ ಬೆಳೀತಿದ್ದಾರೆ. ಈ ಒಂದು ಬೆಳೆಗಳು ಸಾಕಷ್ಟು ಪ್ರಮಾಣದಲ್ಲಿ ಆರ್ಥಿಕ ಒಂದು ತಂದುಕೊಂಡ ಬೆಳೆಗಳಾದ್ರೂ ಸಹಿತ ಕೆಲವೊಂದು ಸಮಯದಲ್ಲಿ ಅತಿಯಾದ ಒಂದು ಮಳೆ ಮತ್ತೆ ಸರಿಯಾದ ಒಂದು ವೈಜ್ಞಾನಿಕವಾಗಿ ಆ ಒಂದು ರೋಗಗಳನ್ನು ನಿಯಂತ್ರಣ ಮಾಡಿದ್ದೇ ಇಲ್ಲದಲ್ಲಿ ಸುಮಾರು 20-30% ನಾವು ಆದಾಯನ ನಾವು ನಷ್ಟನ ಅನುಭವಿಸ್ಬೋದು. ಈ ಒಂದು ಕಾಲದಲ್ಲಿ ಬರ್ತಕ್ಕಂತ ಒಂದು ರೋಗಗಳಂತಂದ್ರೆ ಸಾಮಾನ್ಯವಾಗಿ ಈ ಒಂದು ಮುಂಗಾರು ಮಳೆಯಲ್ಲಿ ನಾವು ಹೆಚ್ಚಾಗಿ ಈ ಶಿಲೀಂಧ್ರ ಬೆಳೆಗಳನ್ನ ಶಿಲೀಂಧ್ರದಿಂದ ಬರತಕ್ಕಂಥ ರೋಗಗಳನ್ನ ನಾವು ಕಂಡುಕೊಳ್ಬಹುದು. ನಾವು ಮೊದಲಿಗೆ ಅಡಿಕೆ ಅಂತ ತೆಗೆದುಕೊಂಡ್ರೆ ಇದರಲ್ಲಿ ಬರ್ತಕ್ಕಂತ ಒಂದು ರೋಗ ಅಂತಂದ್ರೆ ಅದು ಕೊಳೆ ರೋಗ. ಎಲ್ಲರಿಗೂ ಗೊತ್ತಿದೆ ಅದು ಈ ಕೊಳೆ ರೋಗ ಇವತ್ತು ಈ ವರ್ಷದಲ್ಲಿ ಅಂತೆಲ್ಲ ಬಂದಿಲ್ಲ, ಸುಮಾರು ವರ್ಷಗಳಿಂದ ಕೊಳೆ ರೋಗ ಅಡಿಕೆಯಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತ ಒಂದು ರೋಗ ಶಿಲೀಂಧ್ರ ರೋಗ ಆಗಿದೆ. ತದನಂತರ ಈ ಕಾಳುಮೆಣಸಿನಲ್ಲಿ ಬರ್ತಕ್ಕಂಥ ರೋಗ ಅಂತಂದ್ರೆ ಈ ಒಂದು ಶೀಘ್ರ ಸ್ವರ್ಗ ರೋಗ ಅಂತೇಳಿ, ಅದಕ್ಕೆ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಕಿಕ್ ವಿಲ್ಟ್ ಅಂತಾನೆ ಕರೀತಾರೆ ಅದಕ್ಕೆ. ಮತ್ತೆ ಈ ಲೋಕಲ್ ವಾಡಿಕೆ ಒಂದು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಟ್ಟೆ ರೋಗ ಡಿಸೀಸ್ ಅಂತಾನು ಕಟ್ಟೆ ರೋಗ ಅಂತಾನು ಕರೀತಾರೆ. ಅದೇ ರೀತಿಯಾಗಿ ಮತ್ತೆ ಈ ಮಳೆಗಾಲದ ನಂತರ ಬರ್ತಕ್ಕಂಥ ಒಂದು ರೋಗ ಒಂದು ಕಾಳುಮೆಣಸಿಗೆ ಅಂತಂದ್ರೆ ನಿಧಾನ ಸ್ವರ್ಗ ರೋಗ ಅಂತ. ಇವು ಎರಡು ಬಹು ಮುಖ್ಯವಾಗಿ ಈ ಒಂದು ರೋಗಗಳನ್ನ ನಾವು ಕಾಳುಮೆಣಸಿನಲ್ಲಿ ನೋಡ್ಕೊಬಹುದು. ತದನಂತರ ಬರ್ತಕ್ಕಂಥ ಒಂದು ಶುಂಠಿಯಲ್ಲಿ ನಾವು ತೆಗೆದುಕೊಂಡ್ರೆ ಶುಂಠಿಯಲ್ಲಿ ಸಾಮಾನ್ಯವಾಗಿ ಈ ಒಂದು ಮುಂಗಾರಿನಲ್ಲಿ ಈ ಗಡ್ಡೆ ಕೊಳೆ ರೋಗ ಅಂತ ಅಂತೂ ಕಾಣ್ತಕ್ಕಂಥದ್ದು. ಅದು ಮೃದು ಕೊಳೆ ರೋಗ ಅಂತಾನು ಕರೀತಾರೆ, ಕೆಲವೊಂದ್ಸತಿ ಗಡ್ಡೆ ಕೊಳೆ ರೋಗ ಅಂತಾನು ಕರೀತಾರೆ. ಇವು ಈ ಒಂದು ಸಮಯದಲ್ಲಿ ಅತಿ ಹೆಚ್ಚಿನ ಒಂದು ಪ್ರದೇಶನ ಸ್ಪ್ರೆಡ್ ಆಗಿ ಅಂದ್ರೆ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆ ಒಂದು ಭಾಗದಿಂದ ಮತ್ತೊಂದು ಕಡೆಗೆ ಹರಡ್ತಾ ಹೋಗಿ ಸಾಕಷ್ಟು ಹಾನಿ ಆಗ್ತಾ ಇದೆ. ಇಷ್ಟು ನಾವು ನೋಡ್ಕೊ. ಮತ್ತೆ ಕೋಕೋದಲ್ಲಿ ಹೇಳ್ಬೇಕಂತಂದ್ರೆ ಕೋಕೋ ಅದರಲ್ಲಿ ಈ ಕಾಯಿಗಳಿಗೆ ಬರ್ತಕ್ಕಂತ ಕಪ್ಪು ಕಾಯಿ ಕೊಳೆ ರೋಗ, ಅದು ಕಾಯಿಗಳ ಮೇಲೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡಿ ಕಾಯಿಗಳನ್ನ ಉದುರಿಸಕ್ಕೆ ಅದು ಪ್ರೇರಣೆ ನೀಡುತ್ತದೆ. ಇವು ಇಷ್ಟು ರೋಗಗಳನ್ನ ನಾವು ಈ ಒಂದು ಭಾಗಗಳಲ್ಲಿ ನೋಡಬಹುದು ಸರ್. ಈ ರೋಗಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಈ ಸದ್ಯಕ್ಕೆ ಏನೇನ್ ಮಾಡಬಹುದು? ನಾವು ಒಳ್ಳೆ ಪ್ರಶ್ನೆ ಕೇಳಿದ್ವಿ ಸರ್. ಈ ನಿಯಂತ್ರಣ ಅಂತಂದ್ರೆ ತೆಗೆದುಕೊಂಡಾಗ ನಾವು ಆಗ್ಲೇ ಹೇಳ್ತಿರ್ಬೇಕಂದ್ರೆ ಒಂದು ಅಡಿಕೆ ಆಧಾರಿತ ಒಂದು ಬೆಳೆಗಳು ಅಂದು ನಾವು ಒಂದು ಪದ್ಧತಿಯನ್ನು ನೋಡಬಹುದು. ಬಹುವಾರ್ಷಿಕ ಬೆಳೆಗಳು ಅಂತಂದ್ರೆ ಬಹುಮಾಡಿ ಪದ್ಧತಿ ಅಂತಾರೆ. ಬಹುವಾರ್ಷಿಕ ಅಂದ್ರೆ ಬಹುಮಾಡಿ ಬಹುವಾರ್ಷಿಕ ಬೆಳೆಗಳು. ಯಾವ ತರ ಅಂದ್ರೆ ಈಗ ಅಡಿಕೆ ನಾವು ಒಂದಕ್ಕೆ ಅಂತ ರೋಗ ಒಂದಕ್ಕೆ ಅಂತ ನಾವು ತಗೊಂಬಾರದು. ಇಲ್ಲಿ ಒಟ್ಟಾರೆ ರೋಗಗಳನ್ನ ತೋಟದಲ್ಲಿ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ವಿಚಾರಿಸಿದಾಗ ಎಲ್ಲ ರೋಗಗಳನ್ನ ನಾವು ನಿಯಂತ್ರಣಕ್ಕೆ ಇಡ್ಲಿಕ್ಕೆ ಸಾಧ್ಯ. ಯಾವ ಈಗ ಅಡಿಕೆ ಆಧಾರಿತ ಪದ್ಧತಿಯಲ್ಲ ಅಂತಂದ್ರೆ ಅಡಿಕೆ, ಕಾಳುಮೆಣಸು ಮತ್ತೆ ಏಲಕ್ಕಿ, ಈ ಮೂರು ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅಂತಂದ್ರೆ, ಮೊದಲಿಗೆ ಹೇಳ್ಬೇಕು ಅಂತಂದ್ರೆ ಇದಕ್ಕೆ ಮೂಲ ಆಧಾರ ಅಂತಂದ್ರೆ ಈ ಒಂದು ಬೆಳೆಗಳಿಗೆ ಮೂಲ ಆಧಾರ ಅಡಿಕೆ. ಅಡಿಕೆ ಅಂದ್ರೆ ಅಡಿಕೆಗೆ ನಾವು ಏನ್ ಮಾಡಬೇಕು, ನಾಟಿ ಮಾಡೋಕ್ಕಿಂತ ಮುಂಚೆನೆ ಸರಿಯಾದ ಒಂದು ಪದ್ಧತಿಯನ್ನ ನಾವು ಪಾಲನೆ ಮಾಡ್ಬೇಕಾಗತ್ತೆ. ಅಂದ್ರೆ ಅಡಿಕೆಗಳ ಅಂತರದನ್ನ ಕಾಪಾಡ್ಕೊಬೇಕು. ಒಂದು ಗಿಡದಿಂದ ಮತ್ತೊಂದಕ್ಕೆ ಸಾಕಷ್ಟು ಅಂತರಗಳನ್ನ ನಾವು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ 2.7 meter ಇಂದ ಅಂದ್ರೆ 2.7 ಈ ಒಂದು ಮೀಟರ್ ಒಂದು ಅಂತರದಲ್ಲಿ ಒಂದು ಗಿಡದಿಂದ ಗಿಡಕ್ಕೆ ಅಂತರದನ್ನ ಕಾಪಾಡ್ಕೊಂಡ್ರೆ ಇವು ಏನಾಗತ್ತಂತ ಸಾಕಷ್ಟು ನಾವು ಬೆಳಕನ್ನೇ ಬೀಳುತ್ತೆ ಮತ್ತೆ ತೋಟದಲ್ಲಿ ಗಾಳಿಯನ್ನು ಸಾಕಷ್ಟು ಪ್ರಸಾರ ಆಗತ್ತೆ. ಹೀಗಾಗಿ ಏನಾಗತ್ತಂದ್ರೆ ರೋಗಗಳನ್ನ ತಂತಾನೆಗೆ ಕಡಿಮೆ ಆಗತ್ತೆ. ಯಾವಾಗ ನಾವು ಅಂತರವನ್ನು ಕಾಪಾಡ್ಕೊಂಡಿಲ್ಲ ಅಂತಂದ್ರೆ ಒಂದು ಹತ್ರ ಅಡಿಕೆಗಳು ಒಂದಕ್ಕೊಂದು ಹತ್ರ ತೆಗೆದಾಗ ಏನಾಗತ್ತಂದ್ರೆ ಒಂದು ಬೆಳಕಿನ ಕಿರಣಗಳು ಮತ್ತು ಗಾಳಿ ಸರಿಯಾಗಿ ಸರಬರಾಜು ಆಗ್ಲಿಲ್ಲ ಅಂತಂದ್ರೆ ಈ ಶಿಲೀಂಧ್ರ ರೋಗಗಳು ಜಾಸ್ತಿ ಹೆಚ್ಚಾಗಿ ಬೆಳೀತವೆ. ಹಾಗಾಗಿ ಮೊದಲ ಆದ್ಯತೆ ನೀಡ್ತಕ್ಕಂಥದ್ದು ಅಂತಂದ್ರೆ ಒಂದು ಅಡಿಕೆಯಲ್ಲಿ ಗಿಡಗಳ ಮಧ್ಯೆ ಅಂತರವನ್ನ ಕಾಪಾಡ್ಕೊಂತಕ್ಕಂಬುದು. ಮತ್ ಕೆಲವೊಂದ್ಸತಿ ಏನ್ ಮಾಡ್ತಾರೆ ಅಂದ್ರೆ ರೈತರು ಒಂದು ಗಿಡ ಯಾವ್ದಾದ್ರು ಒಂದು ರೋಗ ಬಂದು ಅಡಿಕೆಗೆ ಸಾಮಾನ್ಯವಾಗಿ ಕೆಲವೊಂದ್ಸತಿ ಈ ಅಣಬೆ ರೋಗ ಅನ್ನೋಂತನು ಬರ್ತವೆ. ಆ ಒಂದು ಆ ರೋಗಕ್ಕೆ ಏನ ತುತ್ತಾಯ್ತಂದ್ರೆ ಇಡೀ ಗಿಡನೇ ಸಾಯಿಸ್ತಕ್ಕಂಥದ್ದು. ಆ ಸಮಯದಲ್ಲಿ ಕೆಲವೊಂದು ರೈತರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಜಾಗನ ಬಿಟ್ಟು ಅದ್ರ ಪಕ್ಕನೆ ಒಂದು ಅಡಿಕೆಯನ್ನ ಹಾಕ್ತಕ್ಕಂಥ ಒಂದು ಪದ್ಧತಿಗಳನ್ನ ಇದಾವೆ. ಈ ರೀತಿ ಮಾಡೋದ್ರಿಂದ ಏನಾಗತ್ತಂತಂದ್ರೆ ನಾವು ಒಂದಕ್ಕೊಂದಕ್ಕೆ ಸರಿಯಾದ ರೀತಿ ಅಂತರ ಕಾಪಾಡ್ಕೊಳ್ಳಿಕ್ಕಾಗೋದಿಲ್ಲ. ಈಗ ರೋಗ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವ್ ಹೇಳಿದ ಪಕ್ಕದ ಒಂದು ಪದ್ಧತಿ ವೈಜ್ಞಾನಿಕ ಪದ್ಧತಿ ಪ್ರಕಾರ ಅಂತರವನ್ನ ಕಾಪಾಡ್ಕೊಬೇಕು. ಆ ಒಂದು ಭಾಗನ ಸ್ವಚ್ಛಗೊಳಿಸಿ ಅದಕ್ಕೆ ಎಲ್ಲಾ ಟ್ರೀಟ್ಮೆಂಟ್ ಮಾಡಿ ಅದೇ ಭಾಗಕ್ಕೆ ಅಡಿಕೆಗಳನ್ನ ಹಾಕೋದ್ರಿಂದ ಏನಾಗತ್ತಂದ್ರೆ ಕರೆಕ್ಟ್ ಆಗಿ ನಾವು ಅದನ್ನ ಸಾಲನ್ನ ಮೇಂಟೈನ್ ಮಾಡಬಹುದು, ಮಧ್ಯದಲ್ಲಿ ಕಾಪಾಡ್ಕೊಬಹುದು. ಇದು ಒಂದು ಬಹಳ ಒಂದು ಮುಖ್ಯವಾದ ಅಂಶ. ತದನಂತಂದ್ರೆ ಮತ್ತೆ ಸಾಕಷ್ಟು ಬೆಳೆಗಳನ್ನ ಹಾಕೋದು ಕಡಿಮೆ ಮಾಡಬೇಕು. ಒಂದು ಅಡಿಕೆ ಮಧ್ಯೆ ಅಡಿಕೆ ಜಾಗ ಇದೆ ಅನ್ಕೊಂಡು ಸಾಕಷ್ಟು ಬೆಳೆಗಳನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಹ್ಯೂಮಿಡಿಟಿ ಜಾಸ್ತಿ ಆಗತ್ತೆ. ಜಾಗದಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಆಯ್ತಂದ್ರೆ ಮತ್ತೆ ಬೆಳಕು ಸರಿಯಾಗಿ ಬೀಳುವುದಿಲ್ಲ, ಮತ್ತೆ ಗಾಳಿ ಪ್ರಸಾರ ಆಗೋದಿಲ್ಲ, ಮತ್ತೆ ರೋಗಕ್ಕೆ ಉದುರಾಗತ್ತೆ. 2-3 ಅಷ್ಟೇ ಬೆಳೆಗಳನ್ನ ಹಾಕೊಂಡು ಮತ್ತೇನಾಗತ್ತಂದ್ರೆ ಈ ಒಂದು ಕಾಳುಮೆಣಸಿಗೆ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ಆ ಒಂದು ಅಡಿಕೆಗೆ ಹಬ್ಕೊಂಡಿರುತ್ತೆ ಅವುಗಳನ್ನ ಮುಂಗಾರು ಪ್ರಾರಂಭ ಆಗಿದ್ದ ಮುಂಚೆನೆ ಹರಿ ಬೆಳೆಗಳನ್ನ ಹರಿ ಬಳ್ಳಿಗಳನ್ನೆಲ್ಲ ಕತ್ತರಿಸಬೇಕಾಗತ್ತೆ. ಇಲ್ಲ ಅಂತ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಅವುಗಳನ್ನ ಎತ್ತಿ ಕಟ್ಟಬೇಕಾಗತ್ತೆ. ಕೆಲವೊಂದ್ಸತಿ ಅದೇ ರೀತಿಯಾಗಿ ಹರಿ ಬೆಳೆಗಳೆಲ್ಲ ಹಬ್ಬ ಹರಡಿರುತ್ತೆ, ನೆಲ ಎಲ್ಲ ಅದು ಮುಚ್ಚಕಾಯಿ ಆಗ್ಬಿಟ್ಟಿರುತ್ತೆ. ಮಳೆ ಬಂದಾಗ ಮಳೆ ಬಂದ ಮತ್ತು ತೇವಾಂಶ ಜಾಸ್ತಿ ಆಯ್ತು ಅಂದ್ರೆ ರೋಗಾಣುಗಳು ಮೊದಲು ಅದನ್ನ ಹಾನಿ ಮಾಡ್ತಕ್ಕಂತಂದ್ರೆ ಹರಿ ಬೆಳೆಗಳನ್ನ, ಈ ಹರಿ ಬೆಳೆಗಳನ್ನ ಎತ್ತಿ ಕಟ್ಟಬೇಕಾಗತ್ತೆ. ಇವು ಎರಡನೇದು. ನಂತರ ಅಂತಂತಂದ್ರೆ ಈಗ ಸಾಮಾನ್ಯವಾಗಿ ಕಾಳುಮೆಣಸಿನಲ್ಲಿ ಕೆಲವೊಂದು ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ತಳಿಗಳು ಇದಾವೆ, ಅವುಗಳನ್ನ ಆಯ್ಕೆ ಮಾಡಬೇಕು. ಎಲ್ಲೆಲ್ಲಿ ಸಾಕಷ್ಟು ಸಮಯಗಳಲ್ಲಿ ಅಂದ್ರೆ ಪ್ರತಿ ವರ್ಷನೂ ರೋಗ ಬರ್ತಾ ಇದೆ ಅಂತ ನಮ್ಗೆ ಖಾತ್ರಿ ಇದ್ದಾಗ ನಾವು ಈ ಒಂದು ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ತಳಿಗಳನ್ನ ಆಯ್ಕೆ ಮಾಡ್ಕೊಬೇಕು. ಅದರಲ್ಲಿ ನಮಗೆ ಅಂತಂದ್ರೆ ಶಕ್ತಿ, ಈ ತೇವಮು ಇಂತಹ ಒಂದು ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಆ ತಳಿಗಳನ್ನ ಆಯ್ಕೆ ಮಾಡ್ಕೊಳೋದ್ರ ಕೂಡ ಒಂದು ಬಹಳ ಒಂದು ಪಾತ್ರವನ್ನು ನೀಡತಕ್ಕಂಥದ್ದು. ನಂತರದಲ್ಲಿ ಅಂತಂದ್ರೆ ಈಗ ಮಳೆ ಪ್ರಾರಂಭಕ್ಕಿಂತ ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ನಾವು ಒಂದು ಸಿಂಪರಣೆನೆ ಮಾಡ್ಲಿಕ್ಕೆ ಅದು ಮೊದಲ ಆದ್ಯತೆ ನೀಡಬೇಕು. ಏನ ಯಾವ್ದು ಅಂತಂದ್ರೆ ನಾವು ನಿಮ್ಗೆ ಅಲ್ಲಿ ಕಾಲಕಾಲದಿಂದನೂ ಇದನ್ನೇ ನಾವು ಹೇಳ್ತಾ ಬಂದಿದ್ವಿ. ಈಗಲೂ ಕೂಡ ಅದು ಸಹಿತ ಒಂದು ಪರಿಣಾಮಕಾರಿಯಾದಂತ ಒಂದು ನಿಯಂತ್ರಣ, ರೋಗ ನಿಯಂತ್ರಣ ಹತೋಟಿ ಮಾಡೋದಕ್ಕೆ ಬಹಳ ಒಂದು ಅದಕ್ಕೆ ಇನ್ನೂ ಅದಕ್ಕೆ ಶಕ್ತಿ ಇದೆ. ಆ ಬೋರ್ಡೋ ತಯಾರು ಹೇಳ್ಬೇಕಂದ್ರೆ ಬೋರ್ಡೋ ಮಿಶ್ರಣ ಮಾಡ್ಬೇಕ ಶೇಕಡ ಒಂದರಷ್ಟು ಬೋರ್ಡನ್ನ ಮಳೆಯ ಪ್ರಾರಂಭಕ್ಕಿಂತ ಮುಂಚೆ ಅಂದ್ರೆ ಮೇ ತಿಂಗಳ ಒಂದು ಕೊನೆಯ ವಾರ ಮತ್ತು ಜೂನ್ ಒಂದು ಮೊದಲನೇ ವಾರದಲ್ಲಿ ಏನಾಗುತ್ತೆ ಅಂತಂದ್ರೆ ಸಂಪೂರ್ಣವಾಗಿ ಅಡಿಕೆ ಇರಲಿ ಕಾಳುಮೆಣಸು ಇರಲಿ ಎಲ್ಲದನ್ನು ಕೂಡ ಒಂದು ಕಡೆಯಿಂದ ಸಿಂಪರಣೆ ಮಾಡ್ಕೊಂತ ಬರ್ಬೇಕು. ನಂತರದಲ್ಲಿ ಏನಾಗತ್ತೆ ಅಂತಂದ್ರೆ ಈ ಕಾಳುಮೆಣಸಿಗೆ ಬುಡಕ್ಕೆ ಸಾಮಾನ್ಯವಾಗಿ ನಾವು ತಾಮ್ರದ ಆಕ್ಸಿಕ್ಲೋರೈಡ್ ಶೇಕಡ 0.2% ಅಂದ್ರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಮಿಶ್ರಣ ಮಾಡಿ 40-50 ಸೆಂಟಿಮೀಟರ್ ಒಂದು ಬುಡದಿಂದ ಆ ಒಂದು ಸುತ್ತಳತೆಯಲ್ಲಿ ಸಂಪೂರ್ಣವಾಗಿ ಆ ಒಂದು ಬುಡ ನೆನೆಯುವ ಹಾಗೆ ನಾವು ಏನಾಗುತ್ತೆ ಅಂದ್ರೆ ಮಣ್ಣಿಗೆ ಸುರಿತಕ್ಕಂಥದ್ದು ಮತ್ತೆ ಬುಡನ ನೆನೆಸ್ತಕ್ಕಂಥದ್ದು ಇಷ್ಟನ್ನ ನೀಟಾಗಿ ಮಾಡೋದಂದ್ರೆ ಆಮೇಲೆ ಸಿಂಪರಣೆ ಮಾಡ್ಲಿಕ್ಕೆ ಬೋರ್ಡು ಆಮೇಲೆ ಮಣ್ಣೆ ಅದು ಬುಡಕ್ಕೆ ಹತ್ತಂದ್ರೆ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನ ಸಿಂಪರಣೆ ಡ್ರಿಂಚ್ ಮಾಡೋದ್ರ ಮುಖಾಂತರ ಸುರಿಯೋದ್ರ ಮಣ್ಣಿಗೆ ಸುರಿಯೋದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ಈ ಒಂದು ಕಾಳುಮೆಣಸಿಗೆ ಬರ್ತಕ್ಕಂಥ ಒಂದು ಈ ಶೀಘ್ರ ಸೊರಗು ರೋಗನ ನಾವು ನಿರ್ವಹಣೆ ಮಾಡ್ಬೋದು. ಅದೇ ರೀತಿಯಾಗಿ ಇದೇ ಪದ್ಧತಿನ ನಾವು ಏನಾಗುತ್ತೆ 45 ದಿವಸಗಳ ನಂತರದಲ್ಲಿ ಅಂದ್ರೆ ಮುಂಗಾರು ಪ್ರಾರಂಭಕ್ಕಿಂತ ಮೊದಲು ಮುಂಗಾರು ನಂತರ ಎರಡೆರಡು ಬಾರಿ ಮತ್ತೆ ಇವುಗಳ ಮಧ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಪೊಟಾಷಿಯಂ ಫಾಸ್ಫೋನೇಟ್ ಅಂತ ಅಂದ್ಬಿಟ್ಟು ಒಂದು ಔಷಧಿ ಇದೆ, ಅವುಗಳನ್ನ ಮಧ್ಯ ಎರಡು ಸಿಂಪರಣೆಗಳ ಮಧ್ಯದಲ್ಲಿ ಈ ಒಂದು ಔಷಧಿಯನ್ನು ಕೂಡ ಸಿಂಪರಣೆ ಮಾಡೋದ್ರ ಮುಖಾಂತರ ನಾವು ಈ ಒಂದು ರೋಗನ ನಿರ್ವಹಣೆ ಮಾಡಬಹುದು. ತದನಂತರ ಏನಾಗುತ್ತೆ ಅಂದ್ರೆ ಸಾಕಷ್ಟು ಏನಾದ್ರೂ ನಮ್ಮ ಹೊಲದ ಸುತ್ತ ಅಂದ್ರೆ ತೋಟದ ಸುತ್ತ ಏನಾದ್ರೂ ಸಾಕಷ್ಟು ಈ ಒಂದು ಫಾರೆಸ್ಟ್ ಅಂತಂದ್ರೆ ಅರಣ್ಯ ಒಂದು ಜಾಸ್ತಿ ನೆರಳು ನೀಡ್ತಕ್ಕಂತ ಒಂದು ಮರಗಳನ್ನ ಕ್ಯಾನೋಪಿನ ಅಂದ್ರೆ ರೆಂಬೆಗಳನ್ನ ಕತ್ತರಿಸೋದ್ರ ಮುಖಾಂತರ ಸಾಕಷ್ಟು ಗಾಳಿ ಮತ್ತು ಬೆಳಕು ಪ್ರಸಾರ ಆಗುವಂತೆ ನಾವು ನೋಡ್ಕೊಂತ ಹೋಗ್ಬೇಕು. ತದನಂತರ ಬಹುಮುಖ್ಯವಾಗಿ ಅಂತಂದ್ರೆ ಮಳೆ ಪ್ರಾರಂಭಕ್ಕಿಂತ ಮುಂಚೆ ಡ್ರೈನೇಜಸ್ ಅಂದ್ರೆ ಬಸಿಗಲಗಳನ್ನ ಕ್ಲೀನ್ ಮಾಡ್ಕೊಬೇಕು, ಸ್ವಚ್ಛತೆ ಇಟ್ಕೊಬೇಕು. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಸ್ವಚ್ಛತೆ ಮಾಡಲಿಲ್ಲ ಅಂತಂದ್ರೆ ನೀರು ಜಾಸ್ತಿ ಹೊರಗೆ ಹಾಕೋದಿಲ್ಲ, ಹೊರಗೆ ಹಾಕಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ತಂಪು ಹಿಡಿಯುತ್ತೆ. ತಂಪಾದಾಗ ಈ ಕೊಳೆ ರೋಗ ಈ ಕೊಳೆ ರೋಗ ಏನು ಅಂತ ಹೇಳ್ತಾರ ರೋಗ ಅನ್ನೋದು ಕೂಡ ಜಾಸ್ತಿ ಆಗತ್ತೆ. ಅದರ ರೀತಿಯಾಗಿ ಈ ಕಾಳುಮೆಣಸಿಗೆ ಬರ್ತಕ್ಕಂಥ ಒಂದು ಶೀಘ್ರ ಸೊರಗು ರೋಗನು ಜಾಸ್ತಿ ಆಗತ್ತೆ. ಬಸಿಗಲಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಸಿಂಪರಣೆ ಮಾಡಕ್ಕಂಥದ್ದು. ನಂತರ ಈ ಕಾಳುಮೆಣಸಿಗೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನ್ ತಂತ್ರಕಾರಿಗಳು ಅಂತಂದ್ರೆ ಈ ಕಸಿ ಕಟ್ಟಿದ್ದ ಒಂದು ಗಿಡಗಳನ್ನು ಕೂಡ ನಾವು ಬಳಕೆ ಮಾಡಬಹುದು. ಅಂದ್ರೆ ಕೊಲೆಬ್ರೇನಮ್ ಪೈಪ್ರ ಕೊಲೆಬ್ರೇನಮ್ ಅಂತಂದ್ಬಿಟ್ಟು ಅದು ಸಾಮಾನ್ಯವಾಗಿ ಅದನ್ನ ಹೇಳ್ತಾರೆ ಒಂದು ಆಂಗ್ಲ ಭಾಷೆಯಲ್ಲಿ. ಆ ಒಂದು ರೂಟ್ ಸ್ಟಾಕಿಗೆ ಮೂಲ ಬೆಳೆಗೆ ನಾವು ಕಸಿ ಮಾಡೋದ್ರಿಂದ ಪಣಿಯೂರು ಇರ್ಬಹುದು ಮತ್ತೆ ಏನಾದ್ರು ನಮ್ಗೆ ಸುಧಾರಿತ ಒಂದು ತಳಿಗಳನ್ನ ಅದರಿಗೆ ಕಸಿ ಮಾಡಿ ಅವುಗಳನ್ನ ನಾವು ಒಂದು ತೋಟಗಳಿಗೆ ಬೆಳೆಸೋದ್ರ ಮುಖಾಂತರ ಈ ಒಂದು ಗಿಡ ಸಾಯೋದನ್ನ ನಾವು ತಡೆಗಟ್ಟಬಹುದು. ಇವಿಷ್ಟು ರೋಗಗಳನ್ನ ಮಾಡಬಹುದು. ನಂತರ ನಾವು ಈಗ ಶುಂಠಿ ಮತ್ತೆ ಈ ಮುಂಡಗೋಡು ಮತ್ತೆ ಈ ಕಡೆ ಬನವಾಸಿ ಭಾಗದಲ್ಲಿ ನಾವು ಏನಾದ್ರೂ ತಗೊಂಡ್ಕೊಬೇಕಂತಂದ್ರೆ ಶುಂಠಿಗೆ ಬರ್ತಕ್ಕಂತ ಮೃದು ಕೊಳೆ ರೋಗವನ್ನ ಸಾಮಾನ್ಯವಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಗಡ್ಡೆಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಕೆಲವೊಂದು ರೈತರು ಸ್ವಲ್ಪ ಅದಕ್ಕೆ ಒಂದು ಜಾಸ್ತಿ ಹೆಚ್ಚಿಗೆ ಆಸಕ್ತಿ ನೀಡುವುದಿಲ್ಲ. ನಾನು ಹೇಳೋದು ಏನಂತಂದ್ರೆ ರೈತರಲ್ಲಿ ಮನವಿ ಮಾಡ್ಕೊಳೋದಂತಂದ್ರೆ ಈ ಕೆಲವೊಂದು ಸತಿ ಇವು ಗಡ್ಡೆಗಳ ಮುಖಾಂತರ ಸಾಕಷ್ಟು ರೋಗಗಳು ಬರ್ತವೆ. ನಾವ್ ಹೇಳ್ತಾರೆ ಬೀಜ ಚೆನ್ನಾಗಿತ್ತಂದ್ರೆ ಬೆಳೆನು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮೊದಲು ನಾವು ಆ ಒಂದು ಗಡ್ಡೆಗಳ ಆಯ್ಕೆ ಮಾಡ್ಬೇಕಾಗತ್ತಂತಂದ್ರೆ ಈ ಒಂದು ಮುಂಚೆ ನಾವು ಈ ನಮ್ಮ ಈ ಒಂದು ಈ ವರ್ಷದಲ್ಲೇ ನಾವು ಗಡ್ಡೆ ಶುಂಠಿನ ಹಾಕ್ತಾ ಇದೀವಿ ಅಂತಂದ್ರೆ ಒಂದು ಹಿಂದಿನ ವರ್ಷದ ನವೆಂಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಅವುಗಳೆಲ್ಲ ಪ್ರದೇಶನ ಹೋಗಿ ನೋಡ್ಕೊಂಡು ಬರ್ಬೇಕು. ನಾನು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಮುಂದಿನ ವರ್ಷ ನಾವು ಶುಂಠಿ ಹಾಕ್ತೀನಿ ಅಂದ್ರೆ ರೈತರು ಈ ವರ್ಷದಲ್ಲಿ ನವೆಂಬರ್ ಡಿಸೆಂಬರ್ ಒಂದು ಆ ಒಂದು ತಿಂಗಳಲ್ಲಿ ನಾವು ಹೊಲಗಳನ್ನ ತಾಗಗಳನ್ನ ಭೇಟಿ ಮಾಡಿ ಆ ಪ್ರದೇಶದಲ್ಲಿ ರೋಗ ಇದೆಯಾ ಇಲ್ಲ, ಆ ಒಂದು ಹೊಲದಿಂದ ನಾವು ಗಡ್ಡೆ ತಗೊಂಬಂತ ಒಂದು ಹಾಕತಂದ್ರೆ ನಮ್ಗೆ ಒಳ್ಳೆ ರೀತಿಯಾದ ಒಂದು ಬೆಳೆ ಸಿಗುತ್ತೆ ಅಂತ ಖಾತ್ರಿ ಮಾಡಿಕೊಂಡು ಆ ಒಂದು ಪ್ರದೇಶದಿಂದ ರೋಗ ಮುಕ್ತ ಪ್ರದೇಶದಿಂದ ಆ ಒಂದು ಗಡ್ಡೆಗಳನ್ನ ತಗೊಂಬಂದು ಬಳಸಿದ್ದಾದಲ್ಲಿ ರೋಗ ನಿಯಂತ್ರಣ ಮಾಡಬಹುದು. ತದನಂತರ ಗಡ್ಡೆ ಹಾಕೋಕಿನ ಹೊಲ ಬೆಡ್ಗಳಿಗೆ ಹಾಕೋದ್ರ ಮುಖ ಹಾಕೋಕ್ಕಿಂತ ಮುಂಚೆ ಬೀಜೋಪಚಾರ ಮಾಡೋದು ಬಹಳ ಕಡ್ಡಾಯ. ಒಂದು ಸಾಮಾನ್ಯವಾಗಿ ನಾವು ಮೆಟಲಾಕ್ಸಿಲ್ ಎಂಜೆಟ್ ಒಂದು ಪ್ರತಿ ಲೀಟರ್ ನೀರಿಗೆ 6 ಗ್ರಾಂನಷ್ಟೇ 30 ನಿಮಿಷಗಳ ಕಾಲ ಹದ್ದಿ ಅವುಗಳನ್ನ ನಾವು ಬೀಜಗಳನ್ನ ಉಪಯೋಗ ಮಾಡೋದ್ರಿಂದ ರೋಗನ ಹತೋಟಿ ಮಾಡಬಹುದು. ನಂತರ ಈ ಹಾಕಿದ್ದ ಬೆಳೆಯನ್ನೇ ಪದೇ ಪದೇ ಅದೇ ಒಂದೇ ಜಾಗದಲ್ಲಿ ಹಾಕ್ಲೇಬಾರದು. ಶುಂಠಿ ಈ ವರ್ಷದಲ್ಲಿ ಹಾಕ್ತಂದ್ರೆ ಮುಂದಿನ ವರ್ಷನೂ ಶುಂಠಿ ಹಾಕ್ಲೇಬಾರದು. ಆ ರೀತಿ ಮಾಡೋದ್ರಿಂದ ರೋಗನು ಕೂಡ ಹತೋಟಿ ಮಾಡ್ತಕ್ಕಂಥದ್ದು ಸಾಧ್ಯ. ಬೆಳೆ ಪರಿವರ್ತನೆ ಅಂತ ಹೇಳ್ತೀವಿ, ಬೆಳೆಯನ್ನು ಈಗ ಮತ್ತೆ ಶುಂಠಿ ಹಾಕಿದ್ರೆ ನೆಕ್ಸ್ಟ್ ಏನಾದ್ರು ಮೆಕ್ಕೆಜೋಳ, ಆ ರೀತಿ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಏನಾಗುತ್ತೆ ರೋಗನ ಹತೋಟಿ ಮಾಡ್ಲಿವು ಸಾಧ್ಯ. ನಂತರ ಈ ಏನಾದ್ರೂ ಜಾಸ್ತಿ ಈ ಒಂದು ಮೃದು ಕೊಳೆ ರೋಗ ಬಂತಂದ್ರೆ ಈ ಒಂದು ಬೆಳೆಗೂ ಕೂಡ ಬೋರ್ಡನ ಬಹಳ ಒಂದು ಪರಿಣಾಮಕಾರಿ ಪಾತ್ರ ಬೀಳುತ್ತೆ. ಬೋರ್ಡನ ಒಂದು ಬೆಡ್ಡೆಗಳಿಗೆ ಸೂರ್ಯೋದ ಮುಖಾಂತರ ನಾವು ಹತೋಟಿ ಮಾಡಬಹುದು, ಇಲ್ಲಾಂದ್ರೆ ತಾಮ್ರದ ಆಕ್ಸಿ ಕ್ಲೋರೈಡ್ 2 ಗ್ರಾಂನಷ್ಟು 1 ಲೀಟರ್ನಲ್ಲಿ ಮಿಶ್ರಣ ಮಾಡಿ ಒಂದು ಹಾನಿಯಾಗಿರ್ತಕ್ಕಂತ ಒಂದು ಗಡ್ಡೆಗಳಿಗೆ ಡ್ರೆಂಚ್ ಮಾಡೋದ್ರ ಮುಖಾಂತರ ಸುರಿಯೋದ್ರ ಮುಖಾಂತರ ನಾವು ಈ ಒಂದು ಶುಂಠಿಗೆ ಬರತಕ್ಕಂತ ಮೃದು ಕೊಳೆ ರೋಗವನ್ನ ನಿರ್ವಹಣೆ ಮಾಡಬಹುದು. ಮತ್ತೆ ಕೆಲವೊಂದ್ಸತಿ ರೋಗ ನಿರೋಧಕ ಇರತಕ್ಕಂತ ತಳಿಗಳನ್ನ ಆಯ್ಕೆ ಮಾಡೋ ಹಿಮಾಚಲ ಇಂಥವು ಈಗ ಕೆಲವೊಂದು ಹಿಮಾಚಲ ಇರ್ಬೋದು ಮತ್ತೆ ಉಮ್ನಾಬದಿ ಈ ರೀತಿ ಕೆಲವೊಂದು ರೋಗಗಳನ್ನ ರೋಗ ನಿರೋಧಕ ಇರತಕ್ಕಂತ ಒಂದು ತಳಿಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರ ನಾವು ಒಂದು ಮೃದು ಕೊಳೆ ರೋಗವನ್ನ ನಾವು ನಿರ್ವಹಣೆ ಮಾಡಬಹುದು. ಒಟ್ಟು ಇಷ್ಟು. ಈಗ ಪ್ರಶಾಂತ್ ಅವರು ಏನಂದ್ರೆ, ನಾವು ಒಬ್ಬ ರೈತರು ಈ ಎಲ್ಲಾ ಕಾಳಜಿ ತಗೊಂಡ್ವಿ ಅಂತ ಹೇಳಿದಾಗ, ಬಾಜು ರೈತರು ಯಾರು ಕಾಳಜಿ ತಗೊಂಡಿಲ್ಲ, ಅವರು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ, ಅಂತ ರೋಗಗಳು ನಮ್ಮ ತೋಟಕ್ಕೆ ಬರೋ ಸಾಧ್ಯತೆ ಇರುತ್ತಾ ಅಂತ. ಇದನ್ನ ನಾವು ಯಾವಾಗ್ಲೂ ಹೇಳ್ತೀನಿ, ಬಹುಮಾರ್ಷಿಕ ಬೆಳೆಗಳು ಅಂತ ನಾವು ತಗೊಂಡ್ರೆ ಅವುಗಳಲ್ಲಿ ನಮಗೆ ಮೂಲ ಒಂದು ನಮಗೆ ಗಮನಿಸ್ಬೇಕಂತ ಒಂದು ವಿಷಯ ಅಂತಂದ್ರೆ, ಇದು ಕೆಲವೊಂದು ರೋಗಾಣುಗಳು ಗಾಳಿ ಮುಖಾಂತರ ಹರಡತಕ್ಕಂಥ ರೋಗಗಳು. ಈಗ ಕೊಳೆ ರೋಗ ಅಂತ ತಗೊಂಡ್ರೆ ನಾವು ಉದಾಹರಣೆಗೆ, ಅದು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಗಾಳಿ ಮುಖಾಂತರ ಪ್ರಸರಿಸುತ್ತೆ. ಇಂತ ಒಂದು ಕೆಲವೊಂದು ರೋಗಗಳನ್ನ ನಾವು ಕಮ್ಯುನಿಟಿ ಸಾಮೂಹಿಕ ಸಿಂಪರಣೆ, ಈಗ ಕೆಲವೊಂದು ಒಬ್ಬ ರೈತರು ಈ ಸಿಂಪರಣೆಗಳನ್ನ ಮಾಡಿಡ್ತಾರೆ, ಮತ್ತೆ ಅವಾಗ ಪಕ್ಕದಲ್ಲಿರ್ತಕ್ಕಂಥ ತೋಟಗಳು ಅವ್ರು ಸಿಂಪರಣೆ ಮಾಡ್ದಾನೆ, ಅದೇ ರೀತಿಯಾಗಿ ಯಾವುದೇ ತರದ ನಿರ್ವಹಣೆ ಮಾಡ್ದಾನೆ, ಅದೇ ರೀತಿ ಬಿಟ್ಬಿಟ್ರೆ ಏನೋ ಬೇಸಾಯ ಕ್ರಮಗಳನ್ನ ನಿರ್ವಹಿಸ್ತಾನೆ, ಅಲ್ಲಿಂದ ರೋಗಗಳನ್ನ ರೋಗಾಣುಗಳು ಪದೇ ಪದೇ ಈ ಒಂದು ಯಾರ್ಯಾರು ಮುಂಜಾಗ್ರತೆ ಕ್ರಮಗಳನ್ನ ರೋಗ ನಿರ್ವಹಣಾ ಕ್ರಮಗಳನ್ನ ತೆಗೆದುಕೊಂಡಿರ್ತಾ ಅವುಗಳು ತೋಟ ಬರೋದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನಮ್ಮ ರೈತರನ್ನ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ದಯವಿಟ್ಟು ಎಲ್ಲರೂ ಕೂಡ ಒಟ್ಟಿಗೆ ಸಿಂಪರಣೆ ಮಾಡೋದು ಸಾಧ್ಯವಾಯ್ತಂತೆ. ಮುಂಗಾರು ಪ್ರಾರಂಭಕ್ಕಿಂತ ಮೊದಲು ಒಂದೊಂದು ಹಂತದಲ್ಲಿ ಆದರೂ ಕೂಡ ಎಲ್ರು ಕೂಡ ಸಿಂಪರಣೆ ಮಾಡೋದ್ರ ಮುಖಾಂತರ ಈ ಒಂದು ಕೊಳೆ ರೋಗ ನಾವು ಅಡಿಕೆಯಲ್ಲಿ ನಿರ್ವಹಣೆ ಮಾಡಬಹುದು. ಈ ಎಲೆಗಳಲ್ಲಿ ರೋಗ ಬಂದಿರುತ್ತೆ, ಅದು ಉದುರಿರುತ್ತೆ, ಅದನ್ನ ತಗೊಂಡೋಗಿ ನಾವು ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡ್ತೀವಿ, ಆ ರೋಗಾಣುಗಳು ಅಲ್ಲೇ ಉಳ್ಕೊಂತು ಮತ್ತೆ ಹೊಳ್ಳಿ ನಮ್ಮ ಹೊಲಕ್ಕೆ ಬರ್ತು, ಹಂಗೇನ್ರ ಇರುತ್ತಾ? ಕರೆಕ್ಟ್, ನೀವು ಇದೊಂದು ಒಳ್ಳೆ ಸಬ್ಜೆಕ್ಟ್. ಕೆಲವೊಂದ್ಸತಿ ರೋಗಾಣುಗಳು ಏನಾಗುತ್ತೆ ಅಂತಂದ್ರೆ, ಅದು ರೋಗಾಣುಗಳು ಎಲೆಗಳಿಗೆ ಹಾನಿ ಮಾಡಿದ ನಂತರ ಎಲೆಗಳೆಲ್ಲ ಉದುರಿರ್ತವೆ, ಕೆಲವೊಂದ್ಸತಿ ಬಳ್ಳಿನೇ ಹಾನಾಗಿರುತ್ತೆ, ಬಳ್ಳಿ ಇದು ರೋಗ ಬಂದು ಅದು ಸತ್ತಿರುತ್ತೆ. ಅಂತ ಒಂದು ಬಳ್ಳಿಗಳನ್ನ ಏನ್ ಮಾಡ್ತಾರೆ ಅಂತ ತಗೊಂಬಂದು ಮತ್ತೆ ಕೊಟ್ಟಿಗೆ ಗೊಬ್ಬರ ಮಾಡಿ ಗೊಬ್ಬರ ಮಾಡೋಣ ಅಂತ ಅಂದ್ಬಿಟ್ಟು ಕೆಲವೊಂದು ರೈತರು ಮಾಡ್ತಾರೆ. ಅದು ಒಂದು ಲೆಕ್ಕದಲ್ಲಿ ಓದ್ತಂದ್ರೆ ಸಾಮಾನ್ಯವಾಗಿ ಯಾವುದೇ ತರದ ಒಂದು ಸಸ್ಯಜನ್ಯಗಳನ್ನ ನಾವು ಅದನ್ನ ನಾಶ ಮಾಡಬಾರದು, ಅದನ್ನ ಮರುಬಳಕೆ ಮಾಡಬಹುದು, ಅದು ಪ್ರಕೃತಿಯ ಒಂದು ಸಹಜ ನಿಯಮಗಳು. ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ, ಈ ಕಾಂಪೋಸ್ಟ್ ಅಥವಾ FIM ಅಂದ್ರೆ ಕೊಟ್ಟಿಗೆ ಗೊಬ್ಬರ ತಯಾರು ಮಾಡಬೇಕಂತಂದ್ರೆ, ನೀವು ಈ ಒಂದು ಶಿಲೀಂಧ್ರ ನಾಶಕಗಳು ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಬಳಸೋ ಮಕ್ಕಳು ಬಳಕೆ ಮಾಡೋದು ಬಹಳ ಉಪಕಾರಿ. ಅದರಲ್ಲಿ ಟ್ರೈಕೋಡರ್ಮಾ ಅರ್ಜಿಯಾನಮ್ ಅಂಥವುಗಳನ್ನ, ಸೋಡಮಾಸ್ ಫೋರೋಸಿನ್ಸ್ ಅಂಥವುಗಳನ್ನ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ, ಆ ಕೊಟ್ಟಿಗೆ ಗೊಬ್ಬರದಲ್ಲಿ ಇರ್ತಕ್ಕಂಥ ಕೆಲವೊಂದು ರೋಗಾಣುಗಳನ್ನ ಅದು ನಾಶ ಮಾಡಿ ಇವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಟ್ರೈಕೋಡರ್ಮ ಮತ್ತೆ ಈ ಜೈವಿಕ ಉಪಕಾರಿ ಆಗತಕ್ಕಂತ ಜೈವಿಕ ಶಿಲೀಂಧ್ರಗಳ ಒಂದು ಅಣುಗಳ ಸಂಖ್ಯೆ ಜಾಸ್ತಿ ಆದಾಗ ಆ ಒಂದು ರೋಗ ಮುಕ್ತ ಕೊಟ್ಟಿಗೆ ಗೊಬ್ಬರಗಳನ್ನ ನಾವು ಮತ್ತೆ ಗೊಬ್ಬರದ ರೂಪಕ್ಕಂತ ಕೊಳಿತ ಚೆನ್ನಾಗಿ ಕೊಳಿತಕ್ಕಂತ ಒಂದು ಗೊಬ್ಬರಗಳನ್ನ ನಾವು ಬಳಸೋದ್ರ ಮುಖಾಂತರ ನಾವು ಈ ರೋಗನ ಸಾಕಷ್ಟು ನಾವು ರೋಗನ ತಡೆಯಬಹುದು. ಹಾಗಾಗಿ ಎಷ್ಟೋ ಸರಿ ನಾವು ರೋಗಗಳನ್ನ ನಿರ್ವಹಣೆ ಮೂಲಕನ ಮತ್ತೆ ಅಲ್ಲಿ ಏನೇನು ಕಾಳಜಿ ತಗೊಂತೀವಿ ಅನ್ನೋದ್ರ ಮೂಲಕನ ತಡೆಗಟ್ಟಬಹುದು ಅಲ್ವಾ? ಹೌದು, ಕರೆಕ್ಟ್ ಸರ್. ಅದನ್ನ ನಾವು ಎಷ್ಟು ನಾವು ರೈತ ಹೊಲಗಳಿದ್ರು ನಮ್ಮ ಬೆಳೆಗಳ ಜೊತೆಗೆ ಒಂದ ನಾವು ಸ್ಪಂದಿಸ್ತೇವೆ, ಅವುಗಳಿಗೆ ಎಷ್ಟು ರಕ್ಷಣೆ ಕೊಡ್ತೇವೆ, ನಾವು ಯಾವ ರೀತಿ ನಾವು ನಿರ್ವಹಣೆ ಮಾಡ್ತೇವೆ, ಅವುಗಳ ಮುಖಾಂತರ ಕೂಡ ನಾವು ರೋಗನ ಒಂದ್ಸತಿ ಸ್ಪ್ರೇ ಮಾಡಿ ಸಿಂಪರಣೆ ಮಾಡಿ ಮುಗಿತು ನನ್ನ ಕೆಲಸ, ಆಗ ತೋಟ ಕಡೆ ಹೋಗೋದೇ ಇಲ್ಲ. ಆ ರೀತಿಯ ಒಂದೊಂದು ನೆಗ್ಲಿಜೆನ್ಸಿ ಬೇಡ. ಏನ್ ಪ್ರತಿಯೊಂದು ಸತಿ ಕೂಡ ಒಂದು ಗಿಡ ಏನಾದ್ರೂ ಲಕ್ಷಣ ಕಾಣ್ತಾ ಇದ್ರೆ ಇಮಿಡಿಯೇಟ್ ಆಗಿ ನಾವು ಅದನ್ನ ಅದ್ರ ಬಗ್ಗೆ ಕಾಳಜಿ ವಹಿಸಿ ಅವುಗಳಿಗೆ ಸಿಂಪರಣೆ ಮಾಡದೆ ಅದನ್ನ ನಾವು ರೋಗನ ಹತೋಟಿ ಮಾಡಬಹುದು. ಜಾಸ್ತಿ ರೋಗ ಬಂದಾಗ ಅವಾಗ ಸಿಂಪರಣೆ ಮಾಡೋದ್ರಿಂದ ಯಾವುದೇ ರೀತಿಯಿಂದ ನಾವು ಅದರಿಂದ ಒಂದು ಫಲನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಕಡಿಮೆ ರೋಗ ಒಂದು ಎರಡು ಮೂರ್ ನಾಲ್ಕು ಒಂದು ಸ್ವಲ್ಪ ಪ್ರಮಾಣದಲ್ಲಿ ರೋಗ ಹರಡ್ತಾ ಇದೆ ಅಂದಾಗ ಅದನ್ನ ಇಮಿಡಿಯೇಟ್ ಆಗಿ ನಾವು ಸಿಂಪರಣೆ ಮಾಡೋದ್ರಿಂದ ನಾವು ರೋಗನ ನಾವು ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಸರ್. ಈಗ ಕೆಲವೊಂದಿಷ್ಟು ಪ್ರದೇಶಕ್ಕೆ ಕೆಲವೊಂದಿಷ್ಟು ರೋಗಗಳು ವರ್ಷ ವರ್ಷ ಗಂಟು ಬಿದ್ದೇ ಇರ್ತಾವ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಗೆ ಅಡಿಕೆ ಬೆಳೆಯಲ್ಲಿ ಬರ್ತಕ್ಕಂಥ ಕೊಳೆ ರೋಗ, ಮತ್ತೆ ಅದು ಮೆಣಸಿಗೂ ಕೂಡ ಬರ್ತಾ ಇದೆ. ಪ್ರತಿ ವರ್ಷ ಒಂದು ಪ್ರದೇಶದೊಳಗೆ ಈ ರೀತಿ ಕಾಟ ಕೊಡುವಂತ ಈ ರೋಗಗಳನ್ನ ನಾವು ನಿರ್ವಹಣೆ ಮೂಲಕ ಮಾಡಬೇಕು, ಬರೀ ಮತ್ತೆ ಈ ರೀತಿ ಬೋರ್ಡೋ ಸಿಂಪರಣೆ ಮಾಡ್ರಿ ಅಂತೇಳಿ ಇದ್ರ ಮೂಲಕ ನಿರ್ವಹಣೆ ಮಾಡೋದು ಹೇಗೆ ಅಂತ? ಈಗ ಪದೇ ಪದೇ ನಾವು ಈ ರೋಗಗಳು ಬರ್ತಾ ಇದಾವೆ ಅಂತಂದ್ರೆ ನಾವು ಅವುಗಳಿಗೆ ಮುಂಜಾಗ್ರತೆ ಕ್ರಮಗಳನ್ನ ವಹಿಸಿ ಎಲ್ಲಾ ತರದನ್ನು ಸಾಮಾನ್ಯ ಫಾರ್ ಎಕ್ಸಾಂಪಲ್ ನಾವು ಹೇಳಿದೆ ಒಂದು ಗಿಡಗಳ ಮಧ್ಯೆ ಅಂತರವನ್ನ ಕಾಪಾಡ್ಕೊಳ್ಳೋದು ಒಂದು ಬಹಳ ಮುಖ್ಯ. ಡ್ರೈನೇಜ್ ಬತ್ತಿಗೋಲೆಗಳನ್ನ ತೆಗಿತಕ್ಕಂಥದ್ದು, ಸಾಕಷ್ಟು ರೀತಿಯಲ್ಲಿ ಒಂದು ಗೊಬ್ಬರದ ನಿರ್ವಹಣೆ ಮಾಡ್ತಕ್ಕಂಥದ್ದು, ನೀವು ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳು ಏನನ್ನು ಕೊಟ್ಟಿಲ್ಲ ಅದೆಲ್ಲದ್ರೆ ಅವು ಸಂತಾನಾಗಿ ಅವುಗಳಲ್ಲಿ ಪೋಷಕಾಂಶಗಳ ಕೊರತೆ ಆಗಿ ಅವು ಬೇಗನೆ ರೋಗಕ್ಕೆ ತುತ್ತಾಗ್ತವೆ. ಅವುಗಳ ಒಂದು ನಿರೋಧಕ ಶಕ್ತಿ ಜಾಸ್ತಿ ಮಾಡಬೇಕು ಅಂತಂದ್ರೆ ನಮಗ್ ಕೊಡ್ತಕ್ಕಂಥ ಬೇವಿನ ಹಿಂಡಿಯನ್ನ ಬಳಸ್ತಕ್ಕಂಥದ್ದು, ತದನಂತರ ಈ ಒಂದು ಸಾವಯವ ಗೊಬ್ಬರ ಹಾಕತಕ್ಕಂಥದ್ದು, ಹಸಿರು ಎಲೆಗಳ ಗೊಬ್ಬರಗಳನ್ನ ಹಾಕ್ತಕ್ಕಂಥದ್ದು, ಈ ರೀತಿ ನಾವು ನಿರ್ವಹಣೆ ಮಾಡಿದ್ದೆ ಅಂತಂದ್ರೆ ಅದ್ರ ಜೊತೆಗೆ ಈಗ ಹರಿ ಬೆಳೆಗಳನ್ನ ಕಟಾವು ಮಾಡಿ ತೆಗಿತಕ್ಕಂಥದ್ದು, ಹೆಚ್ಚಾದ ಒಂದು ಹರಿ ಬೆಳೆಗಳನ್ನ ಇಲ್ಲಾರೆ ಎತ್ತಿಕ್ಕಿಡ್ತಕ್ಕಂಥದ್ದು, ಕೆಲವೊಂದ್ಸತಿ ಯಾವುದೋ ಒಂದು ಕಾರಣದಿಂದ ಒಂದು ಅಡಿಕೆಗೆ ಅಂಟುಕೊಂಡಿರಂತ ಬಳ್ಳಿಗಳು ಅಡಿಕೆನೇ ಕೆಲವೊಂದ್ಸತಿ ಸತ್ತಿರ್ತವೆ, ಅಂತ ಒಂದು ಬಳ್ಳಿಗಳು ನೆಲಕ್ಕೆ ಬಿದ್ದಿರ್ತವೆ, ಅಂತವಳಿಗೆ ಸಪೋರ್ಟ್ ಕೊಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಾಗತ್ತಂದ್ರೆ ಅವು ಮಣ್ಣುಗಳು ಕೆಲವೊಂದು ರೋಗಾಣುಗಳೆಲ್ಲ ಸುಮಾರು ಸರಿ ಮಣ್ಣಿನಲ್ಲೇ ಬದುಕಿರ್ತವೆ. ಮಳೆ ಬಿದ್ದಾಗ ಏನಾಗತ್ತಂದ್ರೆ ಮೊದಲಿಗೆ ಹಾನಿ ಮಾಡ್ತಕ್ಕಂಥದ್ದು ಎಲೆಗಳಿಗೆ, ಅಂದ್ರೆ ಹತ್ತಿರದಲ್ಲಿ ಇರ್ತಕ್ಕಂಥ ಎಲೆಗಳಿಗೆ. ಹಾಗಾಗಿ ಅವುಗಳನ್ನ ನಾವು ಕರೆಕ್ಟ್ ಸೂಕ್ತವಾದ ಒಂದು ಮುನ್ನೆಚ್ಚರಿಕೆ ವಹಿಸಿ ಈ ಕ್ರಮಗಳು ನೀಟಾಗಿ ನಾವು ನಿರ್ವಹಣೆ ಮಾಡ್ತಾ ಹೋಗ್ಬೇಕು. ಅದೇ ರೀತಿಯಾಗಿ ಈಗ ಪ್ರತಿ ವರ್ಷನೂ ಹಂಗೆ ಬರ್ತಾ ಇದ್ದಂಗೆ ಅಂದ್ರೆ ರೋಗ ನಿರೋಧಕ ತಳಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಅವಾಗ ಹೇಳಿದೆ ಶಕ್ತಿ ಮತ್ತೆ ತೇವಮು ಈ ರೀತಿಯ ಕೆಲವೊಂದು ರೋಗ ನಿರೋಧಕ ಅಂತ ಇರತಕ್ಕಂಥ ತಳಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ನಂತರ ಈ ಕಸಿ ಬೆಳೆ ಕಸಿ ಕಟ್ತಕ್ಕಂಥ ವಿಧಾನ ಅದು ಬಹಳ ಸೂಕ್ತ. ಎಲ್ಲಿ ನಾವು ಜಾಸ್ತಿ ಒಂದು ನೀರಿನ ಒಂದು ವ್ಯವಸ್ಥೆ ಅವರಿಗೆ ಇದ್ದ ಪ್ರತಿ ವರ್ಷ ಪೂರ್ತಿ ಅವರಿಗೆ ನೀರಿನ ಏನಾದ್ರೂ ಸಮಸ್ಯೆ ಇಲ್ಲ ಅಂತಂದ್ರೆ ಅವರು ಈ ಕಸಿ ಕಟ್ಟಿದ ಒಂದು ಕಾಳುಮೆಣಸುಗಳನ್ನ ಒಂದು ರೋಗ ಬರ್ತಕ್ಕಂಥ ಪ್ರದೇಶದಲ್ಲಿ ಹಾಕಿದ್ದೆ ಆದಲ್ಲಿ ಈ ರೋಗನ ಹತೋಟಿ ಮಾಡಬಹುದು. ನೀರಿಲ್ಲ ಅಂತಂದ್ರೆ ಈ ಒಂದು ಕಸಿ ಗಿಡಗಳು ಸ್ವಲ್ಪ ಸಮಸ್ಯೆ ಆಗ್ತವೆ. ನೀರು ಸಾಕಷ್ಟು ಇದೆಯೇ ಲಭ್ಯತೆ ಇತ್ತಂತಂದ್ರೆ ಈ ಒಂದು ಕಸಿ ಕಟ್ಟಿದ ಒಂದು ಕಾಳುಮೆಣಸುಗಳನ್ನ ಬಳಕೆ ಮಾಡಬಹುದು ಸರ್. ಹಾಗಾಗಿ ಹೆಚ್ಚು ಸಂಖ್ಯೆ ಇರಲಿ ಗಿಡದ್ದು ಅಂತೇಳಿ ಮುಂದೆ ಹಿರಿಯರು ಹಾಕಿಬಿಟ್ಟಿರ್ತಾರೆ. ಹೌದು ಸರ್. ಈಗ ನಾವು ಅದು ಸ್ಪೇಸಿಂಗ್ ಕಡಿಮೆ ಆಯ್ತು ಅಂತೇಳಿ ಗೋಳಾಡ್ಕೊಂತ ಕುಂದ್ರೋದಕ್ಕಿಂತ ಯಾವ್ದು ಇಳುವರಿ ಕಡಿಮೆ ಇದೆ ಅಥವಾ ಯಾವ್ದು ವೀಕ್ ಇದೆ ಯಾವ್ದನ್ನ ತೆಗೆದ್ರೆ ನಡೆಯುತ್ತೆ ಅನ್ನೋದು ವಿಚಾರ ಮಾಡಿ ಕೆಲವೊಂದಿಷ್ಟು ಗಿಡಗಳನ್ನ ರಿಮೂವ್ ಮಾಡಿದ್ರು ಒಳ್ಳೇದೆ. ಕರೆಕ್ಟ್. ಹೌದು ಸರ್. ಈಗ ನಮಗೆ ಎಷ್ಟು ಗಿಡಗಳ ಸಂಖ್ಯೆಯನ್ನ ಒಂದು ಪ್ರದೇಶಕ್ಕೆ ನಾವು ಶಿಫಾರಸು ಮಾಡೋ ಸಂಖ್ಯೆ ಇದ್ರೆ ಸಾಕು. ಜಾಸ್ತಿ ಇತ್ತಂದ್ರೆ ಅವುಗಳ ರೋಗಗಳಿಗೆ ನಾವು ನಾವೇ ಅವರಿಗೆ ರೋಗಗಳಿಗೆ ಅರಿ ಮಾಡಿಕೊಟ್ಟಂಗಾಗತ್ತೆ. ಹೌದು. ಒಳ್ಳೇದು ಡಾಕ್ಟರ್ ಪ್ರಶಾಂತ್ ಅವರ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ತೋಟಗಾರಿಕಾ ಬೆಳೆಯಲ್ಲಿ ರೋಗಗಳನ್ನ ಯಾವ್ಯಾವ ರೀತಿಯಾಗಿ ನಿರ್ವಹಿಸಬಹುದು, ಪ್ರಸ್ತುತ ಬರಬಹುದಂತ ರೋಗಗಳು ಯಾವ್ಯಾವು, ಅವನ್ನ ಹೆಂಗ್ ಗುರುತಿಸಬೇಕು, ಮತ್ತೆ ನಾವು ನಿರ್ವಹಣೆ ಮೂಲಕನೇ ಮುಂದೆ ರೋಗನ ಬರಬಾರ್ದಂದ್ರೆ ಮುನ್ನೆಚ್ಚರಿಕೆಯಾಗಿ ನಾವು ನಾಟಿ ಮಾಡುವಾಗ ಏನೇನು ಕಾಳಜಿ ವಹಿಸಬೇಕಾಗಿರುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ರಿ. ಈ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್.